ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಈ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ರಶ್ಮಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹರೀಶ್ ಶೆಣೈ ಅವರೊಂದಿಗೆ ಮಾತುಕತೆ, ಪೇಟೆ ಧಾರಣೆ ಮತ್ತು ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಪಿಯುಸಿ ಪಾಸ್ ಆಯಿತೇ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರಾಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449959933 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿ ವರ್ಷ June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ, ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಶೆಣೈ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಮಾತುಕತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಶೆಣೈ ಅಂತೇಳಿ, ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು. ಇವತ್ತು ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮ ನಮ್ಮ ಇಡೀ ದೇಶದಲ್ಲಿ ಆಗ್ತಾಯಿದೆ. ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾಯಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1.5 ಕೋಟಿ ರೈತರೊಂದಿಗೆ ಒಂದು ನೇರ ಸಂವಾದ ಕಾರ್ಯಕ್ರಮಗಳಾಗ್ತಾಯಿದೆ. ಸುಮಾರು 700 ಜಿಲ್ಲೆಗಳಲ್ಲಿ 2000 ಹೆಚ್ಚು ವಿಜ್ಞಾನಿಗಳ ತಂಡಗಳು ಭಾಗವಹಿಸಿ ರೈತರಿಗೆ ಹೊಸ ತಂತ್ರಜ್ಞಾನ, ರೈತ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿ, ರೈತರ ಒಂದು ಪ್ರತಿಕ್ರಿಯೆ ಹಾಗೂ ಆವಿಷ್ಕಾರಗಳ ದಾಖಲೀಕರಣವನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮ 29 May 2025 12 June 2025 ಸುಮಾರು 15 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ಕೇಂದ್ರದ ಕೃಷಿ ಗೌರವಾನ್ವಿತ ಕೃಷಿ ಮಂತ್ರಿಗಳಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಇವರ ಒಂದು ನೇರ ಒಂದು ಉಸ್ತುವಾರಿಯಲ್ಲಿ ಇವತ್ತೊಂದು ಈ ಒಂದು ಕಾರ್ಯಕ್ರಮಗಳು ಆಗ್ತಾಯಿದೆ. ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಏನಂದರೆ, ಈ ಒಂದು ಮುಂಗಾರು ಹಂಗಾಮು ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಆಗಬೇಕಾಗಿತ್ತು. ಅದು ಪೂರ್ವ ಮುಂಗಾರು ಅಂದರೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುತ್ತಿರುವ ಬೆಳೆಗಳ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ದೇಶದಲ್ಲಿರುವ 731 ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಅದರೊಟ್ಟಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿಜ್ಞಾನಿಗಳು, ಇದರೊಟ್ಟಿಗೆ ಸ್ಥಳೀಯ ಒಂದು ರಾಜ್ಯ ಸರ್ಕಾರಗಳ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮಗಳು ಆಗ್ತಾಯಿದೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೇಳಬೇಕಾದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇಡೀ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು 29 ಮೇ 2025 ಪ್ರಾರಂಭವಾಗಿದೆ. ನಾವು ಈಗಾಗಲೇ ಈ ಒಂದು ಕಾರ್ಯಕ್ರಮಗಳನ್ನು ಮಂಗಳೂರು ತಾಲೂಕು, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಹಾಗೂ ಬಂಟ್ವಾಳದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳ ರೈತರು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮಾತ್ರವಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಅನುಷ್ಠಾನಗೊಳಿಸಲಿಕ್ಕೆ ನಮಗೆ ಎಲ್ಲ ಒಂದು ಸಹಕಾರ ಒಂದು ಕೃಷಿ ಇಲಾಖೆಗಳು, ಕೃಷಿ ಇಲಾಖೆ ಇರುವ ತೋಟಗಾರಿಕೆ ಇರುವ ಹಾಗೂ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ನಮ್ಮೊಂದಿಗೆ ಕೈಜೋಡಿಸಿದ್ವಿ. ಎಲ್ಲ ಒಂದು ಉದ್ದೇಶ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಮಾಹಿತಿ ನೀಡಬೇಕನ್ನೋ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮದಾಗಿದೆ. ಇಲ್ಲಿ ನಾವು ಈ ಮುಂಗಾರು ಹಂಗಾಮ ಅಂತ ಹೇಳಬೇಕಾದ್ರೆ ನಮ್ಮ ಭತ್ತ ನಮ್ಮ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆ ಆಗಿರೋದು ಭತ್ತ. ಸೊ ಮುಂಗಾರು ಹಂಗಾಮಿನಲ್ಲಿ ಪ್ರಮುಖವಾಗಿ ನಾವು ಭತ್ತವನ್ನು ಬೆಳಿತೀವಿ. ಸಾಮಾನ್ಯವಾಗಿ ಭತ್ತವನ್ನು 3 ಹಂಗಾಮಿನಲ್ಲೂ ಸಹ ಬೆಳೀತಾರೆ, ಮುಂಗಾರು, ಹಿಂಗಾರು, ಕಾರ್ತಿ ಅಥವಾ ಏನಿಲ್ಲ, ಸುಗ್ಗಿ ಮತ್ತು ಕೊಳಕೆ. ಸೊ ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಪ್ರಮುಖವಾದ ಆಹಾರ ಬೆಳೆ ಅಂದರೆ ಭತ್ತ. ಸುಮಾರು 9,300 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಿರೋ ಈ ಭತ್ತ ಹಾಗೂ ಒಂದು ಈ ಇಡೀ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮಂಗಳೂರು, ಬೆಳ್ತಂಗಡಿ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ಒಂದು 3 ತಾಲೂಕು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಪುತ್ತೂರು ಮತ್ತು ಸುಳ್ಯದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಇದೆ. ಸೊ ಈ ಎಲ್ಲ ತಾಲೂಕುಗಳಲ್ಲಿ ಭತ್ತದ ಕೃಷಿಯ ಕುರಿತು ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾಯಿದೆ. ಭತ್ತದಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಮಾಡಬೇಕಾದ ಒಂದು ಪ್ರಮುಖವಾದ ಒಂದು ವಿಚಾರಗಳ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಹೇಳ್ಪಟ್ಟಿದೆ ಅಂದರೆ ಅಥವಾ ಕೊಟ್ಟಿರುವಂಥ ಮಾಹಿತಿಗಳು ಏನಂದರೆ, ಒಂದು ಭತ್ತದ ತಳಿಗಳ ಆಯ್ಕೆಯನ್ನು ಮಾಡುವಂಥದ್ದು. ಇವತ್ತು ಮುಂಗಾರು ಹಂಗಾಮಿನಲ್ಲಿ ಒಂದು ಪ್ರಮುಖವಾದ ಒಂದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ರೈತರಲ್ಲಿ ಜನಪ್ರಿಯವಾಗಿರುವ ತಳಿ ಅಂತಂದರೆ MO4 ಅಂತೇಳಿ. MO ಅಂದರೆ ಮನ್ಕೊಂಪು ರಿಸರ್ಚ್ ಸ್ಟೇಷನ್ ಅಂತ, ಇದು ಕೇರಳದಲ್ಲಿರೋ ಒಂದು ರಿಸರ್ಚ್ ಸ್ಟೇಷನ್ನು. ಇದರಲ್ಲಿ ಸುಮಾರು 24-25 ತಳಿಗಳು ಬಿಡುಗಡೆ ಆಗಿದೆ. ಇದರಲ್ಲಿ ಒಂದು 4ನೇ ನಂಬರ್ ತಳಿ ನಮ್ಮ ಜಿಲ್ಲೆಯಲ್ಲಿ ಒಂದು ತಂದು ಇದು ಸರಿಯಾಗಿ ಉತ್ತಮವಾದ ಒಂದು ಪ್ರತಿಕ್ರಿಯೆ ನೀಡಿದ್ರಿಂದ ಇದನ್ನು ಭದ್ರಾ ಅನ್ನೋ ಹೆಸರಿಂದ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಇದು ಬಿಡುಗಡೆಯಾಗಿದೆ. 95ರಲ್ಲಿ ಬಿಡುಗಡೆಯಾದ ತಳಿ ಇದು. ಸುಮಾರು 25-30 ವರ್ಷಗಳಲ್ಲಿ ಇವತ್ತಿಗೂ ಜನರು ನಮ್ಮ ಕೃಷಿಕ ಬಂಧುಗಳಲ್ಲಿ ತುಂಬ ಜನಪ್ರಿಯವಾಗಿದೆ. ಕುಚ್ಚಲಕ್ಕಿ ಹಾಗೂ ಇಲ್ಲಿಯ ಒಂದು ಊಟಕ್ಕೆ ಹೇಳಿ ಮಾಡಿಸಿದಂಥ ಒಂದು ಭತ್ತದ ತಳಿ ಅಂತ ನಾವು ಹೇಳ್ಬೋದಾಗಿದೆ. ಈ ತಳಿಯನ್ನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 60% ವಿಸ್ತೀರ್ಣದಲ್ಲಿ ಇದನ್ನು ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು. ಉಳಿದ ಒಂದು ತಳಿಗಳಂದರೆ ಕಜೆ ಜಯ ಇರ್ಬೋದು, ಅತಿಕಯ, ಆಮೇಲೆ ಇನ್ನೊಂದು ಇದು ಕೇರಳ ಕುಟ್ಟಿ, ಮತ್ತು ಬೇರೆ ಬೇರೆ ತಳಿಗಳು ಸಹ ಇವತ್ತು ಬೆಳೀತಾ ಇದ್ದಾರೆ. ಇದು ಜ್ಯೋತಿ ಇರ್ಬೋದು, ಬಿಳಿ ಜಯ ಇರ್ಬೋದು, ಇವೆಲ್ಲ ತಳಿಗಳು ಸಹ ರೈತರು ಬೆಳೆಯೋದನ್ನು ನಾವು ಗಮನಿಸ್ಬೋದಾಗಿದೆ. ಆದರೆ ಸಾಮಾನ್ಯವಾಗಿ ಹೆಚ್ಚು ರೈತರು ಬೆಳೆಯುವಂಥದ್ದು ಅಂದರೆ ಒಂದು MO4 ನಂತರ ರೈತರಲ್ಲಿ ಅದು ಇನ್ನೊಂದು ಜನಪ್ರಿಯವಾಗಿರೋ ಸ್ಥಳೀಯ ತಳಿ ಅಂದರೆ ಕಜೆ ಜಯ. ಎರಡು ಊಟಕ್ಕೆ ತುಂಬ ಒಳ್ಳೆಯದಂಥ ಒಂದು ರೈತರ ಒಂದು ಭಾವನೆ ಇದೆ. ಅದರಿಂದ ಹೆಚ್ಚಾಗಿ ರೈತರು ಇವನ್ನೆಲ್ಲ ಬಳಕೆ ಮಾಡ್ತಾಯಿದ್ದಾರೆ. ಆದರೆ ಇವತ್ತು MO4 ಅನ್ನೋ ತಳಿ ಸುಮಾರು 10 ಮೇಲ್ಪಟ್ಟು ಈಗಾಗಲೇ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ವಂಶವಾಹಿಯ ಒಂದು ಕ್ಯಾರೆಕ್ಟರ್ಸ್ ಅಂತ ನಾವು ಹೇಳ್ತೇವೆ, ಅದು ಸ್ವಲ್ಪ ಕಡಿಮೆ ಆಗ್ತಿದೆ ಮತ್ತು ರೋಗ ಕೀಟಕ್ಕೆ ಬಾಧೆಯಾಗುವ ಸಂಭವ ಜಾಸ್ತಿ ಇರೋದ್ರಿಂದ ಈಗ ಬೇರೆ ಹೊಸ ತಳಿಗಳು ಈಗಾಗಲೇ ಜಿಲ್ಲೆಯಲ್ಲಿ ಬರ್ತಾ ಇದೆ. ಈಗ ಸುಮಾರು ಒಂದು 5 ಹೊಸ ಹೊಸ ತಳಿಗಳು ಈ ಒಂದು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಕೃಷಿ ವಿಜ್ಞಾನ ಕೇಂದ್ರ ರೈತರ ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗ ಮಾಡಿ ಅದು ತುಂಬ ಒಂದು ಯಶಸ್ಸು ಪಡ್ಕೊಂಡಿರೋದ್ರಿಂದ ಇವತ್ತು ಸೈದ್ರಿ ಬ್ರಹ್ಮ ಅನ್ನೋ ಹೊಸ ತಳಿಯನ್ನು ಈಗಾಗಲೇ ಬಿಡುಗಡೆಯಾಗಿದೆ. ಈ ಸೈದ್ರಿ ಬ್ರಹ್ಮ ಅನ್ನೋ ತಳಿ MO4 ಒಂದು ರೀತಿಯ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ ಅದೇ ರೀತಿಯ ಒಂದು ತಳಿ ಒಂದು ಕಾರ್ಯಕ್ಷಮತೆ ಇದೆ. ಮುಖ್ಯವಾಗಿ ಇದು 130-135 ದಿನಗಳವರೆಗೆ ಬರುತ್ತೆ. ಇದು ಇಳುವರಿ ಸುಮಾರು 20-22 ಕ್ವಿಂಟಲ್ವರೆಗೆ ಬರುತ್ತೆ. ಇದು ಸ್ವಲ್ಪ ಹೈಟು ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದರೆ 100 ಅಥವಾ 110 ಸೆಂಟಿಮೀಟರಷ್ಟು ಸ್ವಲ್ಪ ಎತ್ತರ ಬರೋದ್ರಿಂದ ಇಲ್ಲಿ ಇದರಲ್ಲಿ ಹುಲ್ಲಿನ ಇಳುವರಿ ಜಾಸ್ತಿ ಬರುತ್ತೆ. ಸೊ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಇದೊಂದು ಒಳ್ಳೆಯ ಒಂದು ಲಾಭ ಅಂತ ನಾವು ಹೇಳ್ಬೋದಾಗಿದೆ. ಇದು ಬಿಟ್ಟು ಇದಕ್ಕೆ ಇದರ ಜೊತೆಯಲ್ಲಿ ಇದು ಹೊಸ ತಳಿ ಇರೋದ್ರಿಂದ ಇದು ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಇರುತ್ತೆ. ಸೊ ಈ ಒಂದು ತಳಿಯನ್ನು ಈಗಾಗಲೇ ರೈತರು ಹಲವಾರು ರೈತರು ಇದನ್ನು ಬಳಕೆ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಭತ್ತದ ತಳಿಯನ್ನು ರೈತರು ಯಾವುದೇ ಒಂದು ಇದಿಲ್ಲದೆ ಯಾವುದೇ ಒಂದು ಮುಲಾಜಿಲ್ಲದೆ ಉಪಯೋಗ ಮಾಡ್ಬೋದಾಗಿದೆ. ಇನ್ನು ಇನ್ನೊಂದು ತಳಿ ಅಂದರೆ ಸಹ್ಯಾದ್ರಿ ಪಂಚಮುಖಿ ಅನ್ನೋ ಒಂದು ತಳಿ ಇದೆ. ಈ ತಳಿಯು ಈ ನೆರೆ ಬರುವಂಥ ಪ್ರದೇಶಗಳಿಗೆ ಒಂದು ಸೂಕ್ತವಾಗಿರುವಂಥ ಒಂದು ತಳಿ. ಎಲ್ಲಿ ನೆರೆ ಬರುತ್ತೆ, ಎಲ್ಲಿ ಒಂದು ಗದ್ದೆ ಪಕ್ಕದಲ್ಲಿ ಒಂದು ಹಳ್ಳ ಅಥವಾ ಏನಾಗಿದೆ ಅಥವಾ ನದಿ ಬಾದಿಯಲ್ಲಿ ಮಳೆಗಾಲದಲ್ಲಿ ನೀರು ಬಂದಾಗ ಅಲ್ಲಿ ಏನೋ ಗದ್ದೆ ನಾವು ಮಾಡಿದಾಗ ಅದು ಏನೋ ಅಲ್ಲೇನಾದರೂ ನೀರು ಅಥವಾ ನೆರೆ ಬಂದ ಸಂದರ್ಭದಲ್ಲಿ ಅಲ್ಲಿರೋ ಬೆಳೆಗಳು ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ನೆರೆಯನ್ನು ತಡ್ಕೊಂಡು ಒಂದು ಬೆಳವಣಿಗೆ ಮಾಡಿಕೊಂಡು ಉತ್ತಮ ತಳಿಯನ್ನು ಪಡ್ಕೊಳ್ಳುವಂಥ 15 ದಿವಸದವರೆಗೆ ಇದು ತಡ್ಕೊಳ್ಳುತ್ತೆ. ಮೊದಲು ಫಲ್ಗುಣ ಅನ್ನೋ ಒಂದು ತಳಿ ಇತ್ತು, ಅದೇ ಒಂದು ಕ್ಯಾರೆಕ್ಟರ್ಸನ್ನು ಇದರಲ್ಲೇ ಇದು ಮಾಡಿದರೆ ಸಹ್ಯಾದ್ರಿ ಪಂಚಮಿಗೆ ಉತ್ತಮವಾದ ತಳಿ, ಇಳುವರಿ ಸಹ ಉತ್ತಮವಾಗಿದೆ. ಇದು ಕುಚ್ಚಲಕ್ಕಿ ಒಂದು ಈ ಒಂದು ನಮ್ಮ ಜಿಲ್ಲೆಗೆ ಹೇಳಿ ಮಾಡಿಸಿದಂಥ ಒಂದು ತಳಿ ಅಂತ ನಾವು ಹೇಳ್ಬೋದಾಗಿದೆ. ಇದನ್ನು ಸಹ ರೈತರು ಬಳಕೆ ಮಾಡ್ಬೋದಾಗಿದೆ. ಇದರ ಬೀಜಗಳು ಸಹ ಲಭ್ಯವಿರುತ್ತೆ. ಸೊ ಇದೆರಡು ಜೊತೆಗೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರಂದರೆ ಬಿತ್ತನೆಗೆ ಉಪಯೋಗಿಸುವಂಥ ಬೀಜ, ಆ ಬೀಜಕ್ಕೆ ಅವನು ಬೀಜೋಪಚಾರವನ್ನು ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಏನು ಮಾಡಬೇಕಂದ್ರೆ ಮುಖ್ಯ ಒಂದು ಬೀಜೋಪಚಾರವನ್ನು ಮಾಡೋ ಸಂದರ್ಭದಲ್ಲಿ ಒಂದು ರೈತರು ಒಂದು ಗಮನಕ್ಕಿಡಬೇಕು ಏನಂದರೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ಬೀಜವನ್ನು ಸಂಗ್ರಹ ಮಾಡಿದಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ಕಟಾವು ಹಂತದಲ್ಲಿ ಸಂಗ್ರಹ ಒಂದು ಕಟಾವು ಮಾಡಿದ ನಂತರ ಒಂದು 25-30 ಕೆಜಿಯಷ್ಟು ರೈತರು ಒಂದು ಗೋಣಿಚೀಲದಲ್ಲಿ ಹಾಕಿ ಸಂಗ್ರಹಿಸಿ ನಂತರ ಅದನ್ನು ಒಂದು ಹೊಗೆ ಬರುವಂಥ ಒಂದು ಬಚ್ಚಲ ಮನೆಯಲ್ಲಿ ಎಲ್ಲ ಒಂದು ಕಡೆ ಇಟ್ಟು ನಂತರ ಅದನ್ನು ಬಿತ್ತನೆ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ. ಆ ಒಂದು 5-6 ತಿಂಗಳು ಅದು ಆ ಒಂದು ಸಮಯದಲ್ಲಿ ಅದು ಸ್ವಲ್ಪ ಒಂದು ಅದರಲ್ಲಿ ಹಲವಾರು ಬದಲಾವಣೆಗಳು ಆಗಿರುತ್ತೆ. ಮುಖ್ಯವಾಗಿ ಒಂದು ಇಲಿ ಮತ್ತು ಹೆಗಣದ ಒಂದು ಕಾಟ ಇರ್ಬೋದು ಅಥವಾ ಒಂದು ಬೇರೆ ಫಂಗಸ್ ಅಥವಾ ಶಿಲೀಂಧ್ರ ಆಗಿರ್ಬೋದು. ಇದ್ರ ಜೊತೆಗೆ ಅದರಲ್ಲಿ ಜೊಳ್ಳು ಮತ್ತು ಅರೆಜೊಳ್ಳು ಬೀಜ ತುಂಬಿದಂಥ ಒಂದು ಸಂದರ್ಭ ಸಹ ಇರ್ಬೋದು. ಸೊ ಬಿತ್ತನೆ ಸಂದರ್ಭದಲ್ಲಿ ರೈತರು ತಮ್ಮಲ್ಲಿ ಸಂಗ್ರಹಿಸಿದ ಒಂದು ಬೀಜವನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡಬೇಕಾದ್ರೆ ಅದರಲ್ಲಿ ಒಂದು ಜೊಳ್ಳು ಮತ್ತು ಅರೆಜೊಳ್ಳು ಬೀಜ ಈ ಎರಡನ್ನು ನಾವು ತೆಗಿಬೇಕಾಗುತ್ತೆ. ಇದನ್ನು ಯಾವ ರೀತಿ ತೆಗಿಬೇಕಂದರೆ ಮೊದಲನೇದಾಗಿ ಒಂದು ಪಾಲು ಉಪ್ಪಿಗೆ 4 ಪಾಲು ನೀರು, ಅಂದರೆ ಒಂದು ಲೀಟರ್ಗೆ 1 ಕೆಜಿ ಉಪ್ಪಿಗೆ 4 ಲೀಟರಷ್ಟು ನೀರನ್ನು ಹಾಕಿ ದ್ರಾವಣವನ್ನು ಸರಿಯಾಗಿ ಮಾಡಿಕೊಂಡು ಅದರಲ್ಲಿ ಒಂದು ಅದು ದ್ರಾವಣ ಸರಿ ಇದೆಯಲ್ಲ ನೋಡೋಕ್ಕೆ ಒಂದು ಮೊಟ್ಟೆಯನ್ನು ಹಾಕಿದರೆ 4 ಅಷ್ಟು ಮೇಲೆ ತೆಲ್ಬೇಕು. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ನೀರಲ್ಲಿ ಒಂದು ಚೀಲ ಒಂದು ಬೀಜ ಏನಿದೆ ಅದನ್ನು ಒಂದು ಬಕೆಟಿಗೆ ನೀರು ಹಾಕಿ ನಂತರ ಅದರಲ್ಲಿ ಮೇಲೆ ತೇಲುವಂಥ ಜೊಳ್ಳು ಬೀಜವನ್ನು ಆರಿಸಿ ತೆಗೆದು ಕೆಳಗೆ ಉಳಿಯುವಂಥ ಬೀಜವನ್ನು ಮಾತ್ರ ಅವರು ಬಿತ್ತನೆಗೆ ಉಪಯೋಗ ಮಾಡ್ತಾರೆ. ಅದಕ್ಕೆ ಸಗಣಿ ನೀರು ಸ್ವಲ್ಪ ನೀರನ್ನು ಹಾಕಿ ನಂತರ ಅದನ್ನು ಗೋಣಿಚೀಲದಲ್ಲಿ ಕಟ್ಟಿ ಒಂದು ದಿನ ನೀರಲ್ಲಿಟ್ಟು ನಂತರ ಅದನ್ನು ಬಸಿದು ನಂತರ ಅದಕ್ಕೆ ಕಲ್ಲಗಿಲ್ಲಿ ಹಾಕಿ ಅದಕ್ಕೆ ಒಂದು ಮೊಳಕೆ ಹೊಡೆಯುವ ಒಂದು ಯಾವ ಒಂದು ಇದಕ್ಕೆ ಬೇಕು ಅದನ್ನೆಲ್ಲ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಇಲ್ಲಿ ಈ ಒಂದು ಮಾಡುವಂಥ ಕ್ರಮದಲ್ಲೇ ಸ್ವಲ್ಪ ತುಸು ಬದಲಾವಣೆ ಅಂದರೆ ಒಂದು ಉಪ್ಪು ನೀರಿನ ಉಪಚಾರ, ಎರಡನೇದು ಶಿಲೀಂಧ್ರನಾಶಕ ಜೊತೆ ಒಂದು ಉಪಚಾರವನ್ನು ಮಾಡಿದಾಗ ಈ ಒಂದು ಬೆಳೆಯಲ್ಲಿ ನಾವು ಭತ್ತದ ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಜಿಲ್ಲೆಯ ಒಂದು ಆವರೇಜ್ ಈಲ್ಡ್ ಅಥವಾ ಸರಾಸರಿ ಇಳುವರಿ ನಾವು ಹೇಳಬೇಕಾದ್ರೆ ಸುಮಾರು ಒಂದು 16 ಕ್ವಿಂಟಲ್ ಅಷ್ಟು ಇದೆ. ಆದರೆ ಈ ಎಲ್ಲ ಕ್ರಮಗಳು ಮನೆಯಲ್ಲಿ ಒಂದು 1/4 ಗಂಟೆ ರೈತರು ಇದನ್ನು ಮಾಡಿದಾಗ ಇದರಲ್ಲಿ ಸುಮಾರು 20-30% ಅಂದರೆ ಸುಮಾರು ಒಂದು 20 ಕ್ವಿಂಟಲ್ವರೆಗೆ ನಾವು ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆಗಳಿದೆ. ಇಲ್ಲಿ ಈ ಉಪ್ಪು ನೀರು ಉಪಚಾರ ಮಾಡೋ ಸಂದರ್ಭದಲ್ಲಿ ಏನು ಮಾಡೋಕ್ಕಂದರೆ 1 ಪಾಲು ಉಪ್ಪಿಗೆ 4 ಪಾಲು ನೀರು ಈ ಒಂದು ದ್ರಾವಣವನ್ನು ಮಾಡಿಕೊಂಡು ಇದರಲ್ಲಿ ನಾವು ಒಂದು ಮೊಟ್ಟೆಯನ್ನು ಹಾಕಬೇಕು. ಈ ಮೊಟ್ಟೆಯಲ್ಲಿ ಕೇವಲ ಮೇಲ್ಭಾಗದಲ್ಲಿ 4 ಕಾಣೆಯಷ್ಟು ತೇಲಿದರೆ ಆ ದ್ರಾವಣ ಸರಿ ಇದೆ ಅಂತ ಅರ್ಥ. ಸೊ ಈ ಸಂದರ್ಭದಲ್ಲಿ ಆ ದ್ರಾವಣದೊಳಗೆ ಈ ದ್ರಾವಣದಲ್ಲಿ ನಾವು ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜಗಳು ಸಾಮಾನ್ಯ ಒಂದು 21-25 ಕೆಜಿ ಇರುತ್ತೆ ಅದನ್ನು ಹಾಕಿದಾಗ ಅದರಲ್ಲಿ ಜೊಳ್ಳು ಮತ್ತು ಅರೆಜೊಳ್ಳು ಬೀಜ ಮೇಲೆ ತೇಲುತ್ತೆ. ಸೊ ಈ ತೇಲುವಂಥ ಬೀಜಗಳನ್ನು ತೆಗೆದು ಕೆಳಗೆ ಉಳಿದಂಥ ಒಳ್ಳೆಯ ಬೀಜವನ್ನು ಒಳ್ಳೆಯ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಆ ಒಂದು ದೃಢವಾದ ಬೀಜ ಉತ್ತಮ ಇಳುವರಿ ಕೊಡುವಂಥ ಬೀಜ ಉತ್ತಮ ಮೊಳಕೆ ಬರುವಂಥ ಬೀಜವನ್ನು ಸರಿಯಾಗಿ ನಾವು ಅದನ್ನು ಮುಂದೆ ಬಿತ್ತನೆಗೆ ನಾವು ಉಪಯೋಗ ಮಾಡಬೇಕು. ಈ ಒಂದು ನೆನ್ಪಿಟ್ಕೋಬೇಕು ರೈತ ಬಾಂಧವರು ಏನಂದರೆ ಉಪ್ಪು ನೀರಿನ ಒಂದು ಉಪಚಾರ ಮಾಡೋ ಸಂದರ್ಭದಲ್ಲಿ ಆ ಕೆಳಗೆ ಉಳಿಯುವಂಥ ಬೀಜ ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು ಅವರು. ಅಂದರೆ ಉಪ್ಪಿನಂಶ ಹೋಗಬೇಕು, ಸ್ವಲ್ಪ ಉಪ್ಪಿನಂಶ ಉಳಿದ್ರೆ ಸ್ವಲ್ಪ ಮೊಳಕೆಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದರಿಂದ ಉಪ್ಪಿನಂಶ ಹೋಗೋ ರೀತಿಯಲ್ಲಿ ಸರಿಯಾಗಿ ಒಳ್ಳೆಯ ನೀರಲ್ಲಿ ಅದನ್ನು ತೊಳಿಬೇಕಾಗುತ್ತೆ. ಆ ಹೋಗಬೇಕಾದ್ರೆ ಅದು ಉಪ್ಪು ಹೋಗಿದ್ದಿಲ್ಲೋ ಅಂತ ಗೊತ್ತಾಗಬೇಕಾದ್ರೆ 1-2 ಬೀಜವನ್ನು ತೊಗೊಂಡು ಬಾಯಲ್ಲಿಟ್ಟಾಗ ಅದು ಉಪ್ಪಿನಂಶ ಹೋಗಿದ್ದಿಲ್ಲೋ ಅಂತೇಳಿ ಗೊತ್ತಾಗುತ್ತೆ. ನಂತರ ಆ ಒಂದು ಬೀಜವನ್ನು ತೊಗೊಂಡು ಅವರು ಒಂದು ಪ್ಲಾಸ್ಟಿಕ್ ಇದರ ಮೇಲೆ ಹರಡಿ ಅದಕ್ಕೆ ಒಂದು ಕಾರ್ಬನ್ ಡೈಜಿ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಅದು ಮುಂದೆ ಬೆಂಕಿ ರೋಗದ ಬಾರದ ರೀತಿಯಲ್ಲಿ ನಾವು ಇಲ್ಲಿ ಉಪಚಾರವನ್ನು ಮಾಡಬೇಕಾಗುತ್ತೆ. ಆ ಶಿಲೀಂಧ್ರನಾಶಕ ಕಾರ್ಬನ್ ಡೈಜಿಮ್ ಅಂತೇಳಿ 1 ಕೆಜಿ ಒಂದು ಭತ್ತದ ಬೀಜಕ್ಕೆ 2 ಗ್ರಾಮಷ್ಟು ಹಾಕಬೇಕಾಗುತ್ತೆ. ಸೊ ಒಂದು 50 ಗ್ರಾಮ್ ಒಂದು ಮಾರ್ಕೆಟಲ್ಲಿ ಸಿಗುವಂಥದ್ದು ಕಾರ್ಬನ್ ಡೈಜಿಮ್ ತೊಗೊಂಡು ಅದನ್ನು ಒಂದು ಕೈಗೊಂದು ಒಂದು ಗ್ಲೌಸ್ ಅಥವಾ ಒಂದು ತೊಟ್ಟೆಯನ್ನು ಪ್ಲಾಸ್ಟಿಕ್ ತೊಟ್ಟೆಯನ್ನು ಹಾಕಿ ಅದನ್ನು ಒಂದು ಬಿತ್ತನೆ ಬೀಜಕ್ಕೆ ಮೇಲೆ ಮೇಲ್ಭಾಗದ ಸರಿಯಾಗಿ ಒಂದು ಸವರಿ ನಂತರದ 1 ಗಂಟೆ ಅಥವಾ 1.5 ಗಂಟೆ ಆದ ನಂತರ ಅದನ್ನು ತೆಗೆದು ನಂತರ ಗೋಣಿಚೀಲ ಕಟ್ಟಿ ಅದನ್ನು 1 ದಿನ ನೀರಲ್ಲಿಟ್ಟು ನಂತರ ನೀರನ್ನು ಬಸಿದು ನಂತರ ಅದನ್ನು ಒಂದು ಕಲ್ಲುಗಿಲಿಟ್ಟು ಅದನ್ನು ಒಂದು ಯಾವ ರೀತಿಯ ಒಂದು ಮೊಳಕೆಗೆ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೈತರು ಮಾಡಿದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾಗಿದೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಾವು ಉತ್ತಮವಾದ ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡ್ತೀವಿ. ಅದರ ನೇರ ಪರಿಣಾಮವನ್ನು ನಾವು ಭತ್ತದ ಗದ್ದೆಯಲ್ಲಿ ನೋಡ್ಬೋದು. ಯಾಕಂದರೆ ಬಿತ್ತಿದಂತೆ ಬೆಳೆ ಅಂತ ಒಂದು ನಾನುಡಿದೆ. ಇಲ್ಲಿ ಏನಂದರೆ ನಾವು ಯಾವ ರೀತಿ ಬಿತ್ತನೆ ಹಾಕ್ತೀವಿ, ಬೀಜವನ್ನು ಬಳಕೆ ಮಾಡ್ತೀವಿ, ಅದೇ ರೀತಿ ಬೆಳವಣಿಗೆ ಅಥವಾ ಬೆಳೆಯನ್ನು ನಾವು ನೋಡ್ಬೋದಾಗಿದೆ. ನಾವು ಯಾವುದೇ ಒಂದು ಭತ್ತದ ಗದ್ದೆಗೆ ಹೋದಾಗ ಯಾವುದೇ ಸಂದರ್ಭದಲ್ಲಿ ಈ ಒಂದು ಉಪಚಾರ ಮಾಡದೆ ಕೇವಲ ಒಂದು ಜೊಳ್ಳು ಬೀಜವನ್ನು ಮಾತ್ರ ತೆಗೆದಂಥ ಒಂದು ಭತ್ತದ ಗದ್ದೆಗೆ ಹೋಗಿ ನೋಡಿದರೆ ಕೆಲವೊಂದು ಭತ್ತದ ಗದ್ದೆಗಳು ಒಳ್ಳೆಯ ಹಿಳ್ಳೆಗಳು ಬರೆದಿರುತ್ತೆ, ಕೆಲವು ಕಡೆ ಒಂದು ಎರಡು ಮೂರು, ಅದೇ ಒಂದು ಅಕ್ಕಪಕ್ಕದಲ್ಲಿ ಒಂದು ಕೆಲವೊಂದು ಎರಡು ಮೂರು ಹಿಳ್ಳೆಗಳಿರುವಂಥ ಒಂದು ಸಸಿಗಳನ್ನು ಸಹ ನೋಡ್ಬೋದಾಗಿದೆ. ಇದು ಮುಖ್ಯವಾದ ಕಾರಣ ಅಂದರೆ ಅರ್ಧ ತುಂಬಿದ ಬೀಜ. ಈ ಅರ್ಧ ತುಂಬಿದ ಬೀಜ ಮೊಳಕೆ ಹೊಡೆಯುವ ಶಕ್ತಿ ಇರುತ್ತೆ, ಅದಕ್ಕೆ ಇಳುವರಿ ಕೊಡುವ ಸಾಮರ್ಥ್ಯ ಇರಲ್ಲ, ಅದಕ್ಕೆ ಕೀಟರೋಗದ ಬಾಧೆ ಜಾಸ್ತಿ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ರೈತ ಬಾಂಧವರು ಯಾವುದೇ ಇದನ್ನು ಈ ಬೀಜೋಪಚಾರವನ್ನು ಮಾಡೋದು ಮರಿಬಾರ್ದು. ಅಂದರೆ ಇಲ್ಲಿ ನಾವು ಇಳುವರಿಯನ್ನು ಹೆಚ್ಚು ಸಹ ಮಾಡಲಿಕ್ಕಾಗುತ್ತೆ. ಯಾಕಂದರೆ ದೃಢವಾದ ಒಂದು ಬೀಜ, ಒಳ್ಳೆಯ ಇಳುವರಿ, ಒಳ್ಳೆಯ ಗುಣಮಟ್ಟದ ಬೀಜ ಸಹ ಇದರಿಂದ ಪಡೀಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ರೈತರು ಇದನ್ನು ಬೀಜೋಪಚಾರವನ್ನು ಮಾಡೋದು ಮರಿಬಾರ್ದು. ಮತ್ತು ಯಾವಾಗಲೂ ರೈತರು ನೇಜಿಯನ್ನು ಮಾಡಿ ಗದ್ದೆಗೆ ನಾಟಿ ಮಾಡೋ ಸಂದರ್ಭದಲ್ಲಿ ಅಜೋಸ್ಪಿಲ್ಯಂ ಅನ್ನೋ ಜೈವಿಕ ಗೊಬ್ಬರ ಸಿಗುತ್ತೆ. ಅದು ಒಂದು ಲಿಕ್ವಿಡ್ ಇದು ಇರೋದರಿಂದ ಒಂದು 50 ml ಒಂದು 10 liter ನೀರಿಗೆ ಹಾಕಿ ಸರಿಯಾಗಿ ದ್ರಾವಣವನ್ನು ಮಾಡಿ ಆ ಸಸ್ಯನ ಅದರಲ್ಲಿ ಇಟ್ಟು ಸುಮಾರು ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಟು ನಂತರ ಅದನ್ನು ತೆಗೆದು ನಾಟಿ ಮಾಡಿದರೆ ಮುಂದೆ ಆ ಒಂದು ಗದ್ದೆಯಲ್ಲಿ ನಾವು ಉಪಯೋಗ ಮಾಡುವಂಥ ಈ ಸಾರಜನಕ ಮೂಲದ ಗೊಬ್ಬರ ಏನಿದೆ ಯೂರಿಯಾ, ಇದನ್ನು ಒಂದು 10-20% ನಾವು ಕಡಿಮೆ ಮಾಡ್ಬೋದಾಗಿದೆ. ಅಂದರೆ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ ನಮಗೆ ಈ ಖರ್ಚು ಸಹ ಒಂದು ಕಡಿಮೆ ಆಗುವಂಥ ಒಂದು ಪ್ರಮೇಯ ಇರುತ್ತೆ. ಸೊ ಈ ಎಲ್ಲ ಒಂದು ಈ ಒಂದು ಮುಂಗಾರು ಹಂಗಾಮಿನಲ್ಲಿ ರೈತ ಬಾಂಧವರು ಒಂದು ತಳಿಯ ಒಂದು ನೋಡ್ಕೋಬೇಕು. ಈ ನಮ್ಮ ಜಿಲ್ಲೆಗೆ ಯಾವ ತಳಿಗಳು ಶಿಫಾರಸು ಮಾಡಿದರೆ ಅದೇ ತಳಿಗಳನ್ನು ಬಳಕೆ ಮಾಡಿ, ಯಾವುದೇ ಕಾರಣಕ್ಕೂ ಮಿಲ್ಲುಗಳಿಂದ ಯಾವುದೋ ಒಂದು ತಳಿಗಳನ್ನು ತಂದು ದಯಮಾಡಿ ಉಪಯೋಗ ಮಾಡಬೇಡಿ. ಮತ್ತು ನೀವು ಬೀಜವನ್ನು ಸಂಗ್ರಹ ಮಾಡೋದಿದ್ರೆ, ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಬೀಜ ಸಂಗ್ರಹ ಮಾಡೋದಿದ್ರೆ ಬೆಂಕಿ ರೋಗ ಬಂದಂಥ ಗದ್ದೆಗಳಲ್ಲಿ ಬೀಜವನ್ನು ಸಂಗ್ರಹ ಮಾಡಬೇಡಿ. 3 ವರ್ಷಕ್ಕೊಂದ್ಸಲ ನೀವು ಬೀಜವನ್ನು ಚೇಂಜ್ ಮಾಡಿಕೊಳ್ಳಿ. ಸೊ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೀವು ರೈತ ಬಾಂಧವರು ತಮ್ಮ ಒಂದು ಮಟ್ಟದಲ್ಲಿ ಅನುಷ್ಠಾನ ಮಾಡಿಕೊಂಡ್ರೆ ಖಂಡಿತ ಅವರು ಇಳುವರಿಯನ್ನು ಪಡೆಯಲಿಕ್ಕೆ ಜಾಸ್ತಿ ಆಗುತ್ತೆ. ಸೊ ಇಷ್ಟು ನಮ್ಮ ಒಂದು ಮುಂಗಾರು ಹಂಗಾಮಿನಲ್ಲಿ ಭತ್ತದ ಕೃಷಿಕರು ಒಂದು ಗಮನವಿಟ್ಟು ನೋಡಬೇಕಾಗಿರೋ ಒಂದು ಮಾಡಬೇಕಾದ ಒಂದು ಅತಿ ತುರ್ತಾದ ಒಂದು ಕ್ರಮಗಳಂತ ನಾನು ಹೇಳ್ಬೋದಾಗಿದೆ. ಇನ್ನು ನಮ್ಮ ಜಿಲ್ಲೆಯ ಮುಖ್ಯವಾದ ಒಂದು ತೋಟಗಾರಿಕೆ ಬೆಳೆಗಳೇನಿದೆ, ಅಡಿಕೆ, ತೆಂಗು ಇವೆಲ್ಲ ಇರ್ಬೋದು. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ವಿಜ್ಞಾನಿಗಳಾದ ಡಾಕ್ಟರ್ ರಶ್ಮಿಯವರು ಈ ಮುಂಗಾರು ಹಂಗಾಮಿನಲ್ಲಿ ಅಡಿಕೆಗೆ ಸಂಬಂಧಪಟ್ಟಂತೆ ಅಡಿಕೆ, ತೆಂಗು, ಬಾಳೆ ಅಥವಾ ಈ ಮುಂಗಾರು ಹಂಗಾಮಲ್ಲಿ ಯಾವೊಂದು ಕ್ರಮಗಳನ್ನು ತಗೋಬೇಕು, ಏನೇನು ಕ್ರಮದ ಕುರಿತು ಅವರು ವಿಸ್ತೃತವಾದ ಮಾಹಿತಿಯನ್ನು ಡಾಕ್ಟರ್ ರಶ್ಮಿಯವರು ಕೊಡ್ತಾರೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಶ್ಮಿ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳನ್ನು ನಾವು ನೋಡೋದಾದರೆ ಅಡಿಕೆ ಪ್ರಮುಖವಾಗಿ ವಾಣಿಜ್ಯ ಬೆಳೆಯಾಗಿದೆ. ತೆಂಗು, ಕಾಳುಮೆಣಸು. ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ರಶ್ಮಿ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಮಂಗಳೂರಿನ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಅಂತ ಹೇಳೋದಾದರೆ ವಾಣಿಜ್ಯವಾಗಿ ಅಡಿಕೆ, ತೆಂಗು, ಕಾಳುಮೆಣಸು, ಅದರೊಟ್ಟಿಗೆ ಕೋಕೋ, ಸ್ವಲ್ಪ ಮಟ್ಟಿಗೆ ತರಕಾರಿ ಹಾಗೂ ಉಡುಪಿ ಮಲ್ಲಿಗೆ ಕೃಷಿಯನ್ನು ನಾವು ಇಲ್ಲಿ ಕಾಣಬಹುದು. ಮುಖ್ಯವಾಗಿ ಮುಂಗಾರಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಡಿಕೆ ಪ್ರಮುಖವಾದ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಅಡಿಕೆಗೆ ಪ್ರಮುಖವಾಗಿ ಕಾಡುವಂಥ ರೋಗ ಅಂದರೆ ಕೊಳೆ ರೋಗ ಆಗಿರ್ತದೆ. ಅದು ಮುಂಗಾರಿನಲ್ಲಿ ಅಂದರೆ ಶಿಲೀಂಧ್ರದ ಬೆಳವಣಿಗೆ, ಅವಾಗ ತೇವಾಂಶಕ್ಕೆ ಸಂಪರ್ಕ ಬಂದಾಗ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ, ಆಗ ಕೊಳೆ ರೋಗದ ಹಾನಿಯಾಗೋದನ್ನು ನಾವು ಕಾಣ್ಬೋದು. ಸೊ ಕೊಳೆ ರೋಗ ಬರದಾಗೆ ತಡೆಗಟ್ಟಬೇಕು ಅಂದರೆ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಈ ಬೋಡೋ ದ್ರಾವಣ ಸಿಂಪಡಣೆ ಮಾಡಬೇಕಾದ್ರೆ ಆ ತಯಾರು ಮಾಡುವ ಸಮಯದಲ್ಲಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಯಾಕಂದರೆ ಬೋಡೋ ದ್ರಾವಣದ ರಸಸಾರ ಇಲ್ಲಿ ಪ್ರಮುಖ ಪಾತ್ರ ಆಗಿರ್ತದೆ. ಬೋಡೋ ದ್ರಾವಣವನ್ನು ತಯಾರಿಸಲು ನಾವು ಬೇಕಾಗಿರುವ ಪದಾರ್ಥಗಳಂದರೆ ಮೈಲ್ತುತ್ತು 1 kg, ಸುಣ್ಣ 1 kg, ಮತ್ತು ಅದರೊಟ್ಟಿಗೆ 100 liter ನೀರು ಬೇಕಾಗುತ್ತೆ. ಸೊ ಈ ಪ್ರಮಾಣದಲ್ಲಿ ನಾವು 1% ಬೋಡೋ ದ್ರಾವಣವನ್ನು ತಯಾರು ಮಾಡ್ಬೋದು. ಸೊ ಈ ತಯಾರು ಮಾಡುವ ವಿಧಾನ ಯಾವ ರೀತಿಯಲ್ಲಿ ಅನ್ನೋದಾದರೆ 1 kg ಮೈಲ್ತುತ್ತನ್ನು 50 liter ನೀರಿನಲ್ಲಿ ಕರಗಿಸಿ ಮತ್ತೆ ಇನ್ನೊಂದು ಬಕೆಟ್ ಅಥವಾ ಪ್ಲಾಸ್ಟಿಕ್ ಯಾವುದಾದ್ರೂ ಪಾತ್ರೆಗಳಲ್ಲಿ ಇನ್ನೊಂದು ಕೆ ಜಿ ಸುಣ್ಣವನ್ನು ಇನ್ನೊಂದು 50 ಲೀಟರ್ ನೀರಿನಲ್ಲಿ ಕರಗಿಸಿ ಎರಡೂ ಒಟ್ಟಿಗೆ ಸೇರಿದಾಗ 100 ಲೀಟರ್ ದ್ರಾವಣ ಆಗುತ್ತೆ. ಸೊ ಈ ದ್ರಾವಣ ರಸಸಾರನ ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಸೊ ಈ ದ್ರಾವಣದ ರಸಸಾರ 7 ಇದ್ದಾಗ ಈ ದ್ರಾವಣ ನಾವು ಸಿಂಪಡಣೆ ಮಾಡಲಿಕ್ಕೆ ಬಳಸ್ಬೋದು. ಸೊ ಯಾವಾಗ ದ್ರಾವಣದ ರಸಸಾರ ಆಮ್ಲೀಯತೆ ಅಥವಾ ಆಮ್ಲೀಯತೆ ಆದರೆ ಅದನ್ನ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ, ತೀರ ಅಸಿಡಿಕ್ ಆದರೂ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ದ್ರಾವಣದ ರಸಸಾರವನ್ನು ನಾವು ಚೆಕ್ ಮಾಡೋದಾದರೆ ಲಿಟ್ಮಸ್ ಪೇಪರ್ ಅಂತ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಸೊ ರೈತರ ಮಟ್ಟದಲ್ಲಿ ಲಿಟ್ಮಸ್ ಪೇಪರ್ ಸಿಗಲಿಲ್ಲ ಅನ್ನೋದಾದರೆ ನೀವು ಯಾವುದೇ ಸ್ಟೀಲ್ ಬ್ಲೇಡ್ ಅಥವಾ ಚಾಕುವನ್ನು ಸ್ಟೀಲ್ ಚಾಕುವನ್ನು ಬಳಸ್ಬೋದು. ಸೊ ಯಾವ ರೀತಿ ದ್ರಾವಣವನ್ನು ಚೆಕ್ ಮಾಡ್ಕೋಬೇಕಾದ್ರೆ, ಸೊ ದ್ರಾವಣ ಮಿಶ್ರಣ 100 ಲೀಟರಲ್ಲಿ ಈ ಚಾಕು ಅಥವಾ ಬ್ಲೇಡನ್ನು ನಾವು ಅದ್ದಬೇಕಾಗತ್ತೆ. ಸೊ ಅದ್ದಿದಾಗ ಕೆಂಪು ಮಿಶ್ರಿತ ಬಣ್ಣದ ಚುಕ್ಕೆಗಳು ನಾವು ಕಂಡು ಬಂದಾಗ, ಸೊ ಈ ದ್ರಾವಣಕ್ಕೆ ಸ್ವಲ್ಪ ಸುಣ್ಣದ ನೀರನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಪುನಃ ಮತ್ತೆ ದ್ರಾವಣದ ಪರೀಕ್ಷೆಯನ್ನು ರಸಸಾರ ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ. ಸುಣ್ಣದ ನೀರು ಮಿಕ್ಸ್ ಮಾಡಿದ ನಂತರ ಚಾಕು ಅಥವಾ ಮತ್ತೆ ಬ್ಲೇಡನ್ನು ನಾವು ಅದ್ದಿ ನೋಡಿದಾಗ ನೀಲಿ ಬಣ್ಣ ಕಂಡು ಬಂದರೆ ಆ ದ್ರಾವಣವನ್ನು ನಾವು ಅದೇ ದಿನ ಸಿಂಪಡಣೆ ಮಾಡಲಿಕ್ಕೆ ಸೂಕ್ತ ಆಗಿರ್ತದೆ. ಸೊ ಈ ರೀತಿಯಾಗಿ 2-3 ಬಾರಿಯನ್ನು ನಾವು ಬೋಡೋ ದ್ರಾವಣವನ್ನು ನಮ್ಮ ಅಡಿಕೆ ಬೆಳೆಗಳಿಗೆ ಸಿಂಪಡಣೆ ಮಾಡುವುದು ಸೂಕ್ತ ಆಗಿರ್ತದೆ. 30 ದಿನಗಳ ಅಂತರದಲ್ಲಿ 2-3 ಬಾರಿ ಈ ದ್ರಾವಣವನ್ನು ಕೊಳೆ ರೋಗ ಬರದ ಹಾಗೆ ತಡೆಗಟ್ಟಲಿಕ್ಕೆ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಎಲ್ಲಿ ಅಡಿಕೆ ಬೆಳೆಗಳಿದ್ದಾವೋ, ಸೊ ಮಿಶ್ರ ಬೆಳೆ ಇದ್ದರೂ ಕೂಡ ಸಿಂಪಡಣೆ ಮಾಡೋದು ಸೂಕ್ತ ಆಗಿರ್ತದೆ. ನಂತರ ಪ್ರಮುಖವಾಗಿ ನಾವು ಅನುಸರಿಸಬೇಕಾದ ಕ್ರಮಗಳೆಂದರೆ, ಇದು ದಕ್ಷಿಣ ಕನ್ನಡದಲ್ಲಿ ಉಳಿ ಮಣ್ಣಾಗಿರೋದ್ರಿಂದ ಮಣ್ಣಿನ ರಸಸಾರ ಕಡಿಮೆ ಇರ್ತವೆ. ಸೊ ಪೋಷಕಾಂಶಗಳ ನಿರ್ವಹಣೆ ಪ್ರಮುಖವಾಗಿರ್ತವೆ. ಸೊ ಇಲ್ಲಿ ಪೋಷಕಾಂಶಗಳು ಸಮಗ್ರ ನಿರ್ವಹಣೆಯನ್ನು ನಾವು ಮಾಡಬೇಕಾಗತ್ತೆ. ಸೊ ಯಾವುದೇ ಬೆಳೆಗೆ, ತೋಟಗಾರಿಕೆ ಬೆಳೆಗಳಿಗೆ ಸುಮಾರು 17 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ವಾತಾವರಣದಲ್ಲಿ 3 ಪೋಷಕಾಂಶಗಳು ಸಿಗ್ತದೆ. ಸೊ ಇನ್ನು ಉಳಿದಿರುವಂಥ ಪ್ರಮುಖ 3 ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟಾಗ ಅದರಿಂದ ನಾವು ಇಳುವರಿಯನ್ನು ಕಾಣಬಹುದು. ಸೊ ಮುಖ್ಯವಾಗಿ ಇಲ್ಲಿ ಪೋಷಕಾಂಶಗಳು ಅನ್ನೋ ಮಟ್ಟಿಗೆ 2 ಥರ ನಾವು ಪೋಷಕಾಂಶಗಳನ್ನು ಕೊಡ್ಬೋದು. ಒಂದು ಸಾವಯವ ಪೋಷಕಾಂಶಗಳು, ಇನ್ನೊಂದು 2ನೇ ಭಾಗ ನೋಡೋದಾದರೆ ರಾಸಾಯನಿಕ ಪೋಷಕಾಂಶಗಳು. ಸಾವಯವ ಪೋಷಕಾಂಶಗಳು ಕೊಡುವುದು ನಾವು ಮಣ್ಣಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಮಣ್ಣಿನ ಸಂರಕ್ಷಣೆ ಮಾಡಲಿಕ್ಕೆ, ಮತ್ತು ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಮತ್ತು ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯನ ಹೆಚ್ಚಿಸಲಿಕ್ಕೆ ನಾವು ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಎಲ್ಲ ಬೆಳೆಗಳಿಗೆ ಕೊಡಬೇಕಾಗತ್ತೆ. ಸೊ ಸಾವಯವ ಗೊಬ್ಬರ ಕೊಡಬೇಕಾದ್ರೆ ಗೊಬ್ಬರ, ಸಗಣಿ ಗೊಬ್ಬರ ಯಾವತ್ತಿದ್ರೂ ಗೊಬ್ಬರ ಆಗೇ ಇರಬೇಕು, ಅದು ಕಳಿತಿರಬೇಕು. ದಿನಗಳು ಕಳೆದ ನಂತರ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಎಲ್ಲ ಥರ ಗೊಬ್ಬರಗಳು ಅಷ್ಟೇ, ಯಾವುದೇ ರೀತಿ ಫ್ರೆಶ್ ಗೊಬ್ಬರಗಳನ್ನು ಕೊಡೋದಷ್ಟು ಸೂಕ್ತ ಆಗಿರೋದಿಲ್ಲ. ಕೋಳಿ ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು. ಸೊ ದಿನಗಳು ಕಳೆದ ನಂತರ ಚೆನ್ನಾಗಿ ಕೊಟ್ಟರೆ ಅದು ಗಿಡಗೆ ಅಂದರೆ ಮಣ್ಣಿನ ಸಂರಕ್ಷಣೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಮುಖ್ಯವಾಗಿ ಹೇಳೋದಾದರೆ ರಾಸಾಯನಿಕ ಗೊಬ್ಬರಗಳು. ಇಲ್ಲಿ 17 ಗೊಬ್ಬರಗಳ ಅವಶ್ಯಕತೆ ಇದೆ ಅಂತ ನಾನು ಈಗಾಗಲೇ ಹೇಳಿದಾಗ, ಪ್ರಮುಖವಾಗಿ ನಾವು 3 ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಸೊ ಸಾರಜನಕ, ರಂಜಕ, ಪೊಟ್ಯಾಶ್. ಸೊ ಸಾರಜನಕ ಮೂಲ ಹಲವು ಇದ್ದಾವೆ, ಬಟ್ ಇಲ್ಲಿ ನಾವು ಯೂರಿಯಾ ಮುಖಾಂತರನೇ ಸಾರಜನಕ ಕೊಡಬೇಕಾಗತ್ತೆ. ಸೊ ರಂಜಕನೂ ಅಷ್ಟೇ, ಇಲ್ಲಿ ಉಳಿ ಮಣ್ಣು ಇರೋದ್ರಿಂದ ಮಣ್ಣಿನ ರಸಸಾರ 6 ಕಡಿಮೆ ಇರೋದ್ರಿಂದ ನಾವು ಎಲ್ಲ ಬೆಳೆಗಳಿಗೂ ಅಷ್ಟೇ ರಾಕ್ ಫಾಸ್ಫೇಟ್ ಅಂದರೆ ಶಿಲಾರಂಜಕ ಮುಖಾಂತರನೇ ಫಾಸ್ಫರಸ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಪೊಟ್ಯಾಶ್ ಅಷ್ಟೇ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಮುಖಾಂತರ ನಾವು ಯಾವತ್ತೂ ಸ್ಟ್ರೈಟ್ ಫರ್ಟಿಲೈಸರ್ಸ್ ಅಂದರೆ ಸ್ಟ್ರೈಟ್ ಪೋಷಕಾಂಶಗಳೇ ಕೊಡಬೇಕಾಗತ್ತೆ. ಮಿಶ್ರಭರಿತ ಪೋಷಕಾಂಶಗಳು ಕೊಡೋದು ಅಷ್ಟು ಸೂಕ್ತ ಆಗಿರೋದಿಲ್ಲ. ಸಮತೋಲನ ಆಹಾರ ಪೂರೈಕೆ ಮಾಡಲಿಕ್ಕೆ ಬೆಳೆಗಳಿಗೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಯೂರಿಯಾ, ರಾಕ್ ಮತ್ತು ಪೊಟ್ಯಾಶನ್ನೇ ಕೊಡಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಸಾರಜನಕ ಪಾತ್ರ ಏನಿರ್ತದೆ ಅಂದರೆ, ಗಿಡದ ಬೆಳವಣಿಗೆ, ಹಸಿರು ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ನಾವು ಸಾರಜನಕವನ್ನು ಕೊಡಬೇಕಾಗತ್ತೆ. ಸೊ ಬೇರಿನ ಬೆಳವಣಿಗೆ, ಗಿಡದ ದೃಢತೆ ಎಲ್ಲ ಚೆನ್ನಾಗಿ ಕಾಪಾಡಬೇಕು ಅಂದರೆ ನಾವು ರಂಜಕ ಪೋಷಕಾಂಶ ಅವಶ್ಯಕತೆ ಇರ್ತದೆ. ಅದೇ ರೀತಿ ಪೊಟ್ಯಾಶ್ ಪೋಷಕಾಂಶದ ಅವಶ್ಯಕತೆ ಗಿಡದ ರೋಗ ನಿರೋಧಕ ಶಕ್ತಿ ಮತ್ತು ಕಾಯಿ ಬೆಳವಣಿಗೆ ಆಗ್ಬೋದು, ಸೈಜ್ ಆಗ್ಬೋದು, ಹೂವಾದ ಕಲ್ಲರು ಮತ್ತು ಹೊಳಪು ಬರಲಿಕ್ಕೆ ನಾವು ಪೊಟ್ಯಾಶ್ ಪೋಷಕಾಂಶ ಗಿಡಗಳಿಗೆ ಪ್ರಮುಖವಾಗಿ ಇರ್ತದೆ. ಸೊ ಇಲ್ಲಿ ಪ್ರಮುಖವಾಗಿ ಅಡಿಕೆ, ಕಾಳುಮೆಣಸು ಮತ್ತು ಕೋಕೋ ಮಿಶ್ರ ಸಮಗ್ರ ಕೃಷಿಯಲ್ಲಿ ಮಾಡೋದ್ರಿಂದ, ಸೊ ಈ 3 ಬೆಳೆಗಳಿಗೆ ಶಿಫಾರಸಿರುವ ಪೋಷಕಾಂಶಗಳು ತಿಳ್ಕೊಳ್ಳೋದಾದರೆ, ಸೊ ಸಾರಜನಕ ಅಂಶ ಅಡಿಕೆ ಗಿಡಕ್ಕೆ 100 ಬೇಕಾಗುತ್ತೆ, ರಂಜಕ 40 ಬೇಕಾಗುತ್ತೆ, ಮತ್ತು ಪೊಟ್ಯಾಶು 140 ಬೇಕಾಗುತ್ತೆ. ಸೊ ಸುಲಭವಾಗಿ ನಾವು ರೈತರಿಗೆ ತಿಳಿಸೋದಾದರೆ, 55 ಯೂರಿಯಾ, ಸೊ 10 ಒಂದು ಬ್ಯಾಗ್ ಯೂರಿಯಾ, 45 ಯೂರಿಯಾ ಬ್ಯಾಗ್ ಬಂದರೆ ಅದೊಟ್ಟಿಗೆ 10 ಮಿಶ್ರಣ ಮಾಡಿ 55 ಯೂರಿಯಾ, ಸೊ 50 ರಾಕ್ ಫಾಸ್ಫೇಟ್, ಸೊ 60 kg ಪೊಟ್ಯಾಶ್ ಪ್ಲಸ್ ಯಾವ ತೋಟಗಳಲ್ಲಿ ಕಾಯಿ ಉದುರುವ ಸಮಸ್ಯೆ ಜಾಸ್ತಿ ಇರ್ತದೋ ಅಂಥ ತೋಟಗಳಲ್ಲಿ ನಾವು 10% ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡ್ಬೋದು. ಸೊ ಈ ಮೂರು ಮಿಶ್ರಿತ ಗೊಬ್ಬರವನ್ನು ಸೊ ಮುಂಗಾರಿನ ಆದ ನಂತರ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸುಣ್ಣ ಅಂದರೆ ಇಲ್ಲಿ ಹುಳಿ ಮಣ್ಣಿರೋದ್ರಿಂದ ಮಣ್ಣು ಪರೀಕ್ಷಾ ಆಧಾರಿತ ಸುಣ್ಣವನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಸುಣ್ಣ ನಾವು ಶಿಫಾರಸು ಮಾಡೋದಾದರೆ ಮಣ್ಣು ಪರೀಕ್ಷಾ ಆಧಾರಿತ 250 g - 500 g ಸುಣ್ಣವನ್ನು ಮಳೆ ನಿಂತ ನಂತರ ಕೊಟ್ಟು 2-3 ವಾರಗಳ ನಂತರ ನಾವು ಏನು ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಯೂರಿಯಾ ರಾಕು ಪೊಟ್ಯಾಶ್ ಮೂರು ಮಿಶ್ರಿತವಾದ ಗೊಬ್ಬರವನ್ನು 335 g ಪೋಷಕಾಂಶವನ್ನು ನಾವು ಕೊಡಬೇಕಾಗತ್ತೆ. ನಂತರ ಫೆಬ್ರವರಿ ಮಾರ್ಚಲ್ಲಿ ಉಳಿದಿರುವಂಥ 2ನೇ ಭಾಗವನ್ನು ಪೋಷಕಾಂಶಗಳು ಕೊಟ್ಟಾಗ ನಾವು ಇಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ 1/2 ರೋಗಕೀಟಗಳನ್ನು ಹತೋಟಿ ಮಾಡ್ಕೋಬೋದು. ಸೊ ನಮ್ಮ ಮಣ್ಣಿನಲ್ಲಿ ಯಾವಾಗ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಆಗ್ತದೋ ಸೊ ಮಣ್ಣಿನ ಸಂರಕ್ಷಣೆಯೂ ಮಾಡ್ಬೋದು. ನಾವು ಇಲ್ಲಿ ಯಾವಾಗ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ರೋಗಕೀಟಗಳ ಹತೋಟಿಯಲ್ಲಿದ್ದರೆ ಇಳುವರಿಯಲ್ಲಿ ನಾವು ಹೆಚ್ಚನ್ನು ಕಾಣ್ಬೋದು. ಸೊ ಈ ರೀತಿಯಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ತೋಟಗಾರಿಕೆ ಎಲ್ಲ ಬೆಳೆಗಳಲ್ಲೂ ಮಾಡೋದ್ರಿಂದ ನಾವು ಇಳುವರಿಯನ್ನು ಹೆಚ್ಚಿನ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಮುನ್ನೆಚ್ಚರಿಕಾ ಕ್ರಮಗಳಾಗಿ ಪೋಷಕಾಂಶಗಳ ನಿರ್ವಹಣೆ ಕೂಡ ತೋಟಗಾರಿಕೆ ಬೆಳೆಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಶೆಣೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವರ್ಷ June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ, ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ಕೀರ್ತನೆ. ಸಿದಂತೆ ನಲನ ತಪ್ಪಿಸಿ ಕಾಡಾನೆಯ ದೇವಗಂಗೆಗೆ ತಂದು ಹೊಗಿಸಿದಂತೆ ಆವರಿಸಿರುವ ಷಡ್ವರ್ಗವ ತಪ್ಪಿಸಿ ಆವರಿಸಿರುವ ಷಡ್ವರ್ಗವ ತಪ್ಪಿಸಿ ಶ್ರೀವರನ ಕರುಣಾರಸದಿ ತೋಯಿಸುವ ಹರಿದಾಸರ ಸಂಗತಿ ಸರಿಯುಂಟೆ ಗುರು ಕರುಣಕ್ಕೆ ಇನ್ನು ಪಡಿಯುಂಟೆ ದೇವಾ ಬೇಸಗೆಯಲ್ಲಿ ಮುಂದ ಚಕೋರಕ್ಕೆ ಇಂದು ಬಿಂಬದಿ ತಂದು ಹೊಗಿಸಿದಂತೆ ಕಂದಿ ಬೇಸಗೆಯಲ್ಲಿ ಮುಂದ ಚಕೋರಕ್ಕೆ ಇಂದು ಬಿಂಬದಿ ತಂದು ಹೊಗಿಸಿದಂತೆ ಕುಂದದೆ ಮಾಮತೆಯ ನೊಂದಿಸಿ ಎನ್ನ ಕುಂದದೆ ಮಾಮತೆಯ ನೊಂದಿಸಿ ಎನ್ನ ಗೋವಿಂದನ ಪಾದ ಸನ್ನಿಧಿಯ ಸೇರಿಸುವ ಹರಿದಾಸರ ಸಂಗತಿ ಸರಿಯುಂಟೆ ಗುರು ಕರುಣಕ್ಕೆ ಇನ್ನು ಪಡಿಯುಂಟೆ ದೇವಾ ಮೀರಿ ಹರಿಯುವ ತೊರೆಯಲ್ಲಿ ಪೋಪನ ಹಿಡಿದೆತ್ತಿ ದಡಕ್ಕೆ ಸೇರಿಸಿದಂತೆ ತಡೆ ಮೀರಿ ಹರಿಯುವ ತೊರೆಯಲ್ಲಿ ಪೋಪನ ಹಿಡಿದೆತ್ತಿ ದಡಕ್ಕೆ ಸೇರಿಸಿದಂತೆ ಕಡೆಗೆಟ್ಟು ಸಂಸ್ಕೃತಿಯೊಳಗೆ ಸಿಕ್ಕಿದೆನ್ನ ಕಡೆಗೆಟ್ಟು ಸಂಸ್ಕೃತಿಯೊಳಗೆ ಸಿಕ್ಕಿದೆನ್ನ ಬಿಡದೆ ಶ್ರೀಕೃಷ್ಣನಂಗ್ರಿಗಳ ಸೇರಿಸುವ ಹರಿದಾಸರ ಸಂಗಕ್ಕೆ ಸರಿಯುಂಟೆ ಗುರು ಕರುಣಕ್ಕೆ ಇನ್ನು ಪಡಿಯುಂಟೆ ದೇವಾ ಹರಿದಾಸರ ಸಂಗಕ್ಕೆ ಸರಿಯುಂಟೆ ಗುರು ಕರುಣಕ್ಕೆ ಇನ್ನು ಪಡಿಯುಂಟೆ ದೇವ. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 36,000 ಗರಿಷ್ಠ 52,000, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 47,500, ಕೋಕಾ 28,500 31,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 8,000 to 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 to 30,000, 2ನೇ ವರ್ಗ 22,000 to 28,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 to 5,300, ಕಟ್ಟ ಸಾಂಬಾರ್ 3,500 ಗರಿಷ್ಠ 4,100, ಐಆರ್8 3,450 to 4,250, ಭತ್ತ ಆಮದು ಕ್ವಿಂಟಾಲಿಗೆ 2,150 to 2,400, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200 to 5,000, ಕೆಂಪು 4,400 to 5,000, ಕಪ್ಪು 4,500 to 5,200, ಮೆಣಸು ಕ್ವಿಂಟಾಲಿಗೆ 19,000 to ಗರಿಷ್ಠ 30,000, ಕಾಳುಮೆಣಸು ಕ್ವಿಂಟಾಲಿಗೆ 13,000 to ಗರಿಷ್ಠ 66,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 to 4,500, ಕದಳಿ ಕ್ವಿಂಟಾಲಿಗೆ 6,000 to 7,000, ಗಾಳಿ ಕ್ವಿಂಟಾಲಿಗೆ 5,000 to ಗರಿಷ್ಠ 6,000, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500 to 7,500. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಭಕ್ತಿಗೀತೆ. ಕುಳ ಮಾ